ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಸರ್ಕಾರದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದಂತಹ ಮೈಸೂರು ತಾಲೂಕು ಜಯಪುರ ಹೋಬಳಿ ತಳೂರಿನ ಪ್ರಗತಿಪರ ಕೃಷಿಕ ಎಸ್ ಸೋಮಶೇಖರ್ ಹಾಗೂ ಎಚ್ಡಿಕೋಟೆ ತಾಲೂಕು ಸೊಳ್ಳೇಪುರ ಪುನರ್ವಸತಿ ಕೇಂದ್ರದ ಪ್ರಗತಿಪರ ಕೃಷಿಕ ವಿಜಯ್ ಅವರೊಂದಿಗಿನ ಮಾತುಕತೆಯನ್ನು ಈಗ ಆಲಿಸಲಿದ್ದೀರಿ. ಮೊದಲಿಗೆ ಮೈಸೂರು ತಾಲೂಕು ಜಯಪುರ ಹೋಬಳಿ ತಳೂರಿನ ಪ್ರಗತಿಪರ ಕೃಷಿಕ ಎಸ್ ಸೋಮಶೇಖರ್ ಅವರೊಂದಿಗೆ ಮಾತುಕತೆ. ರೈತ ಬಂಧುವರೇ, ಇವಾಗ ನಮ್ಮ ಜೊತೆ ಇದ್ದಾರೆ. 2020-2021 ಸಾಲಿನಲ್ಲಿ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿಗೆ ಭಾಜನರಾದಂತಹ ನಮ್ಮ ಹೆಮ್ಮೆಯ ಸೋಮಶೇಖರ್ ಅವರು, ಮೈಸೂರು ತಾಲೂಕು ಜಯಪುರ ಹೋಬಳಿ ತಳ್ಳೂರಿನ ಸೋಮಶೇಖರ್ ಅವರು ಕೃಷಿಯಲ್ಲಿ ತೊಡಗಿಸಿಕೊಂಡು ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ. ಸಮಗ್ರ ಕೃಷಿ ವಿಧಾನವನ್ನ ಅನುಸರಿಸಿಕೊಂಡು ಯಶಸ್ಸನ್ನ ಕಂಡಿದ್ದಾರೆ. ಸೋಮಶೇಖರ್ ಅವರೇ, 2020-2021 ಸಾಲಿನಲ್ಲಿ ನಿಮ್ಮ ಒಂದು ಸಾಧನೆಗೆ ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ ನಿಮ್ಮನ್ನ ಗುರುತಿಸಿ ಕೃಷಿ ಪಂಡಿತ ಅಂತ ಒಂದು ರಾಜ್ಯ ಪ್ರಶಸ್ತಿಯನ್ನ ನಿಮಗೆ ನೀಡಿ ಗೌರವಿಸಿದ್ದಾರೆ. ಹೇಗನ್ಸುತ್ತೆ, ಏನೆಲ್ಲ ಸಾಧನೆಗೆ ನಿಮಗೆ ಈ ರೀತಿಯ ಒಂದು ಪ್ರಶಸ್ತಿ ಪುರಸ್ಕಾರ ಸಿಕ್ಕಿದೆ ಅಂತ ನಿಮ್ಗೆ ಅನಿಸುತ್ತೆ? ನನಗೆ ಖುಷಿ ಅನಿಸುತ್ತೆ, ಒಂದನೇದಾಗಿ. ಎರಡನೇದಾಗಿ, ಸಾಧನೆ ಅಂತ ಅಂದರೆ, ನಾನು ಖಾಸಗಿ ಟೈರ್ ಕಂಪ್ನಿ ಕೆಲಸ ಮಾಡ್ತಿದ್ದು, ನಾನು ವಾಪಸ್ ಭೂತಾಯಿ ಸೇವೆಗೆ ಮರಳಿ ಬಂದೆ. ಖಾಸಗಿ ಕಂಪ್ನಿ ಸರಿ ಕೆಲಸ ಮಾಡ್ತಿದ್ದಾಗ ಅನೇಕ ಕಾರ್ಮಿಕರು ತುಂಬ ತೊಂದರೆಗೆ ಸಿಕ್ಕಾಕೊಬಿಟ್ರು. ಬಟ್ ಭೂತಾಯಿ ಮಡಲಿಗೆ ಬಂದಂಥ ನಾನು ನಿಜವಾಗ್ಲೂ ಇವತ್ತು ತುಂಬ ಚೆನ್ನಾಗಿ ಜೀವನ ಮಾಡ್ಕೋವಂತ ಒಂದು ವ್ಯವಸ್ಥೆ ನಮ್ಮ ಈ ತೋಟಗಾರಿಕೆ ಬೆಳೆ ಮತ್ತೆ ಕೃಷಿ ಇವೆಲ್ಲ ಮಾಡ್ತಾ ಇರೋದ್ರಿಂದ ನನಗೆ ಒಂದು ಸಂತೋಷವಾದಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ನಾವು ಮುಖ್ಯವಾಗಿ ಚಿಕ್ಕಂದಿಂದ ರೈತ ಕುಟುಂಬವೊಂದರಲ್ಲಿ ಹುಟ್ಟು ಬಂದಿದ್ದರಿಂದ ಹೆಚ್ಚಾಗಿ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹಸಿರೆಲೆ ಗೊಬ್ಬರಗಳು ಜೊತೆಗೆ ಕೆರೆಗೋಡು ಅವುಗಳನ್ನ ಭೂಮಿಯೊಳಗೆ ಸೇರಿಸೋದು, ಸಾಕಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನ ಭೂಮಿ ಮುಗಿಯ ಸೇರಿಸೋದು, ಮಳೆ ನೀರನ್ನ ಹಿಂಗ್ಸಿಟ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಬದುಗಳು ಮತ್ತು ಕೃಷಿ ಹೊಂಡಗಳನ್ನ ಮಾಡಿಕೊಂಡಿರೋದು, ಇವೆಲ್ಲದರಿಂದ ಭೂಮಿಯ ಫಲವತ್ತತೆಯನ್ನು ಫಸ್ಟು ಕಾಪಾಡ್ಕೋತೀವಿ. ಕೊಟ್ಟಿಗೆ ಗೊಬ್ಬರವನ್ನು ಟ್ರೈಕೋಡರ್ಮಾ ಸುಡಮನಸ್ಸು ಜೀವಾಣುಗಳನ್ನ ಮಿಕ್ಸ್ ಮಾಡಿ ಕೊಟ್ಟಿಗೆಗಳನ್ನು ಮಿಕ್ಸ್ ಮಾಡಿ ತಂಪಾದ ವಾತಾವರಣದಲ್ಲಿಟ್ಟು ಅದನ್ನು ಕೂಡ ಎನ್ರಿಚ್ ಅಂದರೆ ಜಾಸ್ತಿ ಅದು ಆಗುವಂಥ ಹಾಲನ್ನು ಎಪ್ಪಾಗ್ತಂಗೆ ಕೊಟ್ಟಿಗೆ ಗೊಬ್ಬರನ ಕೂಡ ರೆಡಿ ಮಾಡ್ಕೋತೀವಿ. ಜೊತೆಗೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಸೆಣಬುಗಳನ್ನ ಬಿತ್ತಿ ಆಳೆತ್ತರ ಬೆಳೆದು ಹೂ ಬಿಡೋಕ್ಕೂ ಮುಂಚೆ ಅದನ್ನು ಭೂಮಿ ಒಳಗೆ ಸೇರಿಸ್ತೀವಿ. ಒಟ್ಟಾರೆ ಭೂಮಿ ಫಲವತ್ತತೆಯನ್ನು ಮಾಡಿಕೊಂಡು ನಾವು ಕೃಷಿಗೆ ಉಳುಮೆ ಮಾಗಿ ಉಳುಮೆಯನ್ನು ಕೂಡ ನಮ್ಮ ತೋಟದಲ್ಲಿ ತೋಟಗಳ ಜಮೀನುಗಳಲ್ಲಿ ಮಾಡಿಸ್ತೀವಿ. ಇಷ್ಟೆಲ್ಲ ಮಾಡಿದ್ಮೇಲೆ ಭೂಮಿ ಫಲವತ್ತತೆ ಒಂದು ಕಡೆ ಆದಮೇಲೆ ಇನ್ನು ಬಿತ್ತನೆಗೆ ಹೋದಾಗ ಬೀಜೋಪಚಾರ ಮಾಡಿಕೊಂಡು ನಾವು ಒಳ್ಳೆಯ ತಳಿಗಳು ಯಾವ್ಯಾವ ತಳಿಗಳು ಯಾವ್ಯಾವ ಕಂಪ್ನಿ ಸೀಡ್ಸ್ಗಳಲ್ಲಿ ಹೆಚ್ಚೆಚ್ಚು ಇಳುವರಿ ಬರ್ತದೆ, ಯಾವ ರೋಗ ಬಾಧೆಗಳು ಕಮ್ಮಿ ಇರ್ತದೆ, ಇಂಥ ಬೀಜಗಳನ್ನು ನಾವು ತಗೊಂಡು ನಾವು ಅಲ್ಲಿಗೆ ಕರೆಕ್ಟಾಗಿ ಏನು ನೀರನ್ನು ಪೋಲಾಗಬಾರ್ದು, ಹನಿ ನೀರಾವರಿ ಪದ್ಧತಿ ಮುಖಾಂತರ ಪ್ಲಾಸ್ಟಿಕ್ ಹೊದಿಗೆಗಳನ್ನ ಕೂಡ ಬೆಡ್ ಸಿಸ್ಟಮಲ್ಲಿ ಮಾಡಿ ಫಸಲುಗಳನ್ನು ತರಕಾರಿ ಬೆಳೆಗಳಾಗ್ಬೋದು ಹಣ್ಣಿನ ಬೆಳೆಗಳಾಗ್ಬೋದು ಅವುಗಳನ್ನ ಬೆಳೆಯೋಕ್ಕೆ ಹೊರಡ್ತೀವಿ. ಆಗ ನಾವು ಬೆಳೆಯುವಂಥ ಪದಾರ್ಥಗಳು ಯಾವ ಟೈಮಲ್ಲಿ ಕಟಾವು ಬರ್ತವೆ, ಒಳ್ಳೆಯ ಸೀಸನ್ನು ಅಂದರೆ ಉದಾಹರಣೆಗೆ ವರಮಹಾಲಕ್ಷ್ಮಿಗೆ ಬಾಳೆ ಕಟಿಂಗ್ ಬರಬೇಕು, ವರಮಹಾಲಕ್ಷ್ಮಿಯಲ್ಲಿ ಕಟಿಂಗು ಸುಮಾರು ಮುಗಿದ ನಂತರ ಮತ್ತೆ ಜಸ್ಟ್ ಒಂದು ಆಫ್ಟರ್ 20 ಡೇಸಲ್ಲಿ ಗೌರಿ ಗಣೇಶ ಹಬ್ಬ ಬರ್ತದೆ, ಗೌರಿ ಗಣೇಶ ಹಬ್ಬ, ದಸರಾ, ಆಯುಧ ಪೂಜೆ, ದಸರಾಗಳು, ದೀಪಾವಳಿ ಹಬ್ಬಕ್ಕೆ ಬಾಳೆ ಕಟಿಂಗ್ ಮುಗಿದೋಗಬೇಕು. ಅಂಥ ಸೀಸನ್ನಲ್ಲಿ ಬಾಳೆಯನ್ನು ಬೆಳೆದ್ರೆ ರೈತರಿಗೆ ಯಾವ ಕಾರಣಕ್ಕೂ ಲಾಸ್ ಆಗಲ್ಲ ಅಂತ ನನ್ನ 10 ವರ್ಷದ ಅನುಭವ. ಒಂದು ಮಾತ್ರ ಬಿರುಗಾಳಿ, ಗಾಳಿ ಮಳೆ ಬಿರುಗಾಳಿಗೆ ತುತ್ತಾಗ್ತದೆ, ಅದೊಂದು ಜಾಸ್ತಿ ಇಲ್ಲಿವರೆಗೂ ನನಗೆ ಜಾಸ್ತಿ ಆಗಿಲ್ಲ. ಅದು ಬಿಟ್ಟರೆ ಉತ್ತಮ ಫಲಿತಾಂಶ ಆ ಒಂದು ಸೀಸನ್ನಲ್ಲಿ ಬಾಳೆ ಬೆಳೆದು ನನಗೆ ರಿಸಲ್ಟ್ ಸಿಕ್ಕಿದೆ. ಅನಂತರ ತರಕಾರಿಗಳಲ್ಲಿ ಟೊಮೆಟೊ 400 ರೇಟು ಕೂದು ಮಾಡಿರುವಂಥ ಒಂದೇ ದಿನದಲ್ಲಿ ಮಂಗಳೂರು ಸೌತೆಕಾಯಿ ತಿನ್ನುವಂಥ ಸೌತೆಕಾಯಿ ಜೊತೆಗೆ ಕಾಲಿಫ್ಲವರು, ಆಮೇಲೆ ಬದನೆ, ಕುಂಬಳ, ಕಲ್ಲಂಗಡಿ, ಈಗ ಅನೇಕ ತರಕಾರಿಗಳು, ಮೆಣಸಿ, ದಪ್ಪ ಮೆಣಸಿಕಾಯಿ, ಈಗೆಲ್ಲ ತರಕಾರಿಗಳನ್ನ ಕೂಡ ನಾವು ಬೆಳೆದಿದ್ದೀವಿ. ಜೊತೆ ಜೊತೆಗೆ ಪಾಲಿಯೋಸ್ ಕಲ್ಟಿವೇಷನ್, ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೊಡುವಂಥ ತೋಟಗಾರಿಕೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆಗಳಾಗ್ಬೋದು, ಆಮೇಲೆ ಅರಣ್ಯ ಕೃಷಿಯಿಂದ ಬರತಕ್ಕಂಥದ್ದು, ಈಗ ಅನೇಕ ಇಲಾಖೆಗಳಲ್ಲಿ ಸಿಗುವಂಥ ಸಹಾಯಧನಗಳು ಉಪಯೋಗಗಳನ್ನು ಪಡ್ಕೊಂಡು ಮತ್ತೆ ತೋಟಗಾರಿಕೆ ಕಾಲೇಜು, ತೋಟಗಾರಿಕೆ ಇಲಾಖೆಗಳಲ್ಲಿ, ಕೃಷಿ ಇಲಾಖೆಗಳಲ್ಲಿ ಕೊಡುವಂಥ ತರಬೇತಿಗಳನ್ನು ಕೂಡ ಪಡ್ಕೊಂಡು ನಾವು ನಮ್ಮ ಅನುಭವ 16 ವರ್ಷದಿಂದ ನಾನು ನಮ್ಮ ತೋಟ ಅಲ್ಲದೆ ಬೇರೆ 30 ಎಕರೆ ಬೇರೆ ಬೇರೆ ಜನರ ಲೀಸು ತಗೊಂಡು ನಾನು ಅಲ್ಲಿ ಏನು ನೋವು ನಲಿವುಗಳನ್ನು ಅನುಭವಿಸಿ ಬೆಳೆಗಳನ್ನು ಬೆಳೀತಾ ಇರೋದು. ನನಗೆ ತೊಂದರೆಯಾಗಿ ಕೈ ಕೊಟ್ಟಿದೆ ಅಂತ ಸಂದರ್ಭದಲ್ಲಿ ಬೇರೆ ರೈತರಿಗೆ ಇದನ್ನ ನೀವು ಇಂಥದ್ದು ಬೆಳಿಬೇಡಿ, ಈ ಸೀಸನ್ಲಿ ಬೆಳಿಬೇಡಿ, ಈ ಸೀಡನ್ನು ತಗೊಳ್ಳಿ, ಇಂಥ ಇಲಾಖೆಗೆ ಹೋಗಿ ಇಂಥ ಸಹಾಯಧನ ಸಿಗುತ್ತೆ. ಅದ್ರ ಜೊತೆ ಜೊತೆಗೆ ಒಬ್ಬ ಮನುಷ್ಯ ಒಂದೇ ಫಸಲನ್ನ 3 ಎಕರೆ ಕಬ್ಬು ಹಾಕ್ಬಿಟ್ಟೆ, 16 ತಿಂಗಳು ಕಾಯೋದಕ್ಕಿಂತ ಹೆಚ್ಚಾಗಿ ಈಗ ಸಮಗ್ರ ಕೃಷಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಉದಾಹರಣೆ ತೋಟ ಸುತ್ತ ಅರಣ್ಯ ಕೃಷಿಯನ್ನು ಮಾಡಿದ್ವಿ, ಸಿಲ್ವರು, ಟೀಕು, ಎಬ್ಬೆವು ಇವುಗಳನ್ನ ಮಾಡಿದ್ವಿ. ಇದು ವಾತಾವರಣ ತಂಪಾಗಿ ಇಡುವಂಥ ಪರಿಸ್ಥಿತಿ ಅದನ್ನು ಕಾಪಾಡ್ತದೆ. ಜೊತೆಗೆ ಎರಡನೇದು ಮುಂದೆ ಫ್ಯೂಚರು ಮಕ್ಕಳ ಕಾಲಕ ಮರಗಳು ಬೆಳೆದು ದೊಡ್ಡಾಗೋ ಸಂದರ್ಭಗಳು ನಿರ್ವಾಗುತ್ತೆ. ಎರಡನೇದಾಗಿ ಹೋದರೆ ಆ ತೋಟಗಳಲ್ಲಿ ನಾವು ಈಗ ವಾರ್ಷಿಕ ಅಲ್ಪಾವಧಿ ಬೆಳೆಗಳು ಅಂತ ತರಕಾರಿಗಳನ್ನ ಬೆಳಿತೀವಿ. ತರಕಾರಿಗಳನ್ನ ಬೆಳೆದಾಗ ಅದರಲ್ಲಿ ಸೀಸನಲ್ಲಿ ಯಾವ ಸೀಸನಲ್ಲಿ ಯಾವ ತರಕಾರಿಗಳು ಸ್ವಲ್ಪ ಹೆಚ್ಚಿನ ದರ ಸಿಗುತ್ತೆ ಅದನ್ನು ಕೂಡ ನಾವು ನನ್ನ 10 ವರ್ಷ 15 ವರ್ಷದ ಅನುಭವದಲ್ಲಿ ಮತ್ತು ಬೇರೆ 30 ಎಕರೆ ಲೀಸ್ ಮಾಡಿ ಬೆಳೀತಿದ್ದ ಅನುಭವದ ಆಧಾರದ ಮೇಲೆ ನಾನು ಬೆಳೀತಾ ಇದ್ದೀನಿ. ಆದರೂ ಒಂದೊಂದ್ಸಲಿ ರೇಟ್ಗಳು ಕೈ ಕೊಟ್ಬಿಡ್ತದೆ, ಆದರೂ ಭೂಮಿ ತಾಯಿ ಮೋಸ ಮಾಡಲ್ಲ ಒಂದು ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀವಿ. ಅಲ್ಪಾವಧಿ ಬೆಳೆಗಳಲ್ಲಿ ನಾವು ಈಗ ಹಾಗಲಕಾಯಿ, ಹೀರೆಕಾಯಿ, ಸೋರೆಕಾಯಿ ಈ ಥರ ತರಕಾರಿಗಳನ್ನ ಹೆಚ್ಚಾಗಿ ಬೆಳೀತಾ ಇರ್ತೀವಿ. ಅದನ್ನ ಏನು ಮಾಡ್ತೀವಿ, ಬಹುವಾರ್ಷಿಕ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಬೆಳೀತಾ ಇದ್ದೀವಿ. ಬಹುವಾರ್ಷಿಕ ಬೆಳೆಯಲ್ಲಿ ಬಾಳೆ ಬೆಳೆದ್ರೆ ಬಾಳೆ ಅಂತರ ಬೆಳೆಯಾಗಿ ಬೀನಿಸು, ಕಾಲಿಫ್ಲವರು, ಕಲ್ಲಂಗಡಿ, ಮಂಗಳೂರು ಕುಕ್ಕಂಬರು ಈ ಥರನ ಬೆಳೆದು ಇದನ್ನ ಬೆಳೆದ ಒಂದು 3-4 ತಿಂಗಳ ನಂತರ ಬಾಳೆಗೆ ಹೆಚ್ಚಿನ ಒತ್ತು ಕೊಡಕ್ಕೆ ಹೋಗ್ತೀವಿ. ಆಗ ಬಾಳೆಗೆ 7-8 ತಿಂಗಳ ತನಕ ಗೊಬ್ಬರ, ನೀರು, ಮಲ್ಚಿಂಗ್, ಪ್ಲಾಸ್ಟಿಕ್ ಒದಗಿಗಳು ಹಾಕಿರ್ತೀವಿ. ಆಗ ಕಳೆ ಕಮ್ಮಿ ಆಗುತ್ತೆ, ಬಾಳೆ ಸಮೃದ್ಧಿಯಾಗಿ 7-8 ತಿಂಗಳಿಗೆ ಗೊನೆ ಕಡೆ ಶುರು ಆಗುತ್ತೆ, 11 ತಿಂಗಳಿಗೆ ಕಟಿಂಗ್ ಬಂದ್ಬಿಡ್ತದೆ ಬಾಳೆಗೊನ. ಅಂದರೆ ವರಮಹಾಲಕ್ಷ್ಮಿ ಹೆಚ್ಚು ಕಡಿಮೆ ಗೌರಿ ಹಬ್ಬಕ್ಕೆ ಕಟಿಂಗ್ ಬರೋ ಥರ ನಾನು ಪ್ಲಾನ್ ಮಾಡ್ಕೊಂಡು ಬೆಳೀತಾ ಇದ್ದೀನಿ 10 ವರ್ಷದಿಂದ. ಎರಡನೇದಾಗಿ ಅದರಲ್ಲಿ ಏನಾಗುತ್ತೆ ಅಂದರೆ ಆದಷ್ಟು ನಾನು ಈಗ ಕಂದುಗಳನ್ನ ಆಯ್ಕೆ ಮಾಡೋದ್ರಲ್ಲಿ ರೈತರುಗಳು ನಾವುಗಳು ಎಷ್ಟೋ ಜನ ರೈತರು ವಿಫಲರಾಗ್ತಾರೆ. ಯಾಕಂದರೆ ಈಗ 200-300 ಗ್ರಾಂ ಕಂದನ್ನು ತಂದು ಹಾಕ್ಬಿಡ್ತಾರೆ, ನಾಟಿ ಮಾಡ್ಬಿಡ್ತಾರೆ, 900 ಗ್ರಾಂ ಕಂದನೂ ನಾಟಿ ಮಾಡ್ತಾರೆ. ಅದಕ್ಕೆ ಇದು ಏನಾಗುತ್ತೆ ಅಂದರೆ ಸಮತೋಲನ ಅಂದರೆ ಈಕ್ವಲ್ ಯೂನಿಫಾರ್ಮ್ ಇರಲ್ಲ. ಹಾಗಾಗಿ ಕರೆಕ್ಟಾಗಿ 700 ಗ್ರಾಮು ಹೆಚ್ಚು ಕಡಿಮೆ, ಒಂದು 50 ಗ್ರಾಮ್ ಹೆಚ್ಚು ಕಡಿಮೆ ಆದರೂ ಸರಿನೇ, 700 ಗ್ರಾಮ್ ಕಂದುಗಳನ್ನ 700-800 ಗ್ರಾಮ್ ಕಂದುಗಳನ್ನ ಯೂನಿಫಾರ್ಮ್ ಆಗಿ ಆಯ್ಕೆ ಮಾಡ್ಕೋಬೇಕು ರೈತರು. ಕಂದುಗಳನ್ನ ಆಯ್ಕೆ ಆ ಕಂದುಗಳನ್ನ ಸಂಪೂರ್ಣವಾಗಿ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿ ಅವರು ನಾಟಿ ಮಾಡ್ತು ಅಂದರೆ ಅದು ವಾರ್ಷಿಕವಾಗಿ ಫಸಲು ಬರ್ತದೆ. ಜೊತೆಗೆ ಏನಾಗುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಟಿಶ್ಯೂ ಕಲ್ಚರ್ ಗಿಡಗಳು ಬಂದಿದೆ, ಅದನ್ನು ತಗೊಂಡು ಬೆಳೆದು ನಿಜವಾಗಿ ಆ 7 ಸೀಸನ್ಗೆ ಒಂದು ಗಿಡಕ್ಕೆ 25 ರೂಪಾಯಿ, 23 ರೂಪಾಯಿ ಆ ಥರ ಗಿಡ ಸಿಗುತ್ತೆ. ಆ ಗಿಡನ ತಗೊಂಡು ಅವರು ಆ ನಾಟಿ ಮಾಡಿ ಆ ಪ್ಲಾಸ್ಟಿಕ್ ಒದಕ್ಕೆ ಏನೇನು ಕೊಟ್ಟಿಗೆ ಗೊಬ್ಬರ ಲ್ಯಾಟ್ರಲ್ ಎಲ್ಲ ಮಾಡಿರ್ತೀವಿ ಅದರಲ್ಲಿ ನಾಟಿ ಮಾಡಿ ಅದರ ಅಂತರ ಬೆಳೆಯನ್ನೂ ಪಡ್ಕೊಂಡು ಆ ಬಾಳೆ ಗಿಡಕ್ಕೆ ನಿಜವಾಗಿ 100 ರೂಪಾಯಿ ಖರ್ಚು ಮಾಡೋದೇ ಆದರೆ ಆ ರೈತನಿಗೆ ಸುಮಾರು ಒಂದು 10-15 ಕೆಜಿ ಗೊನೆ ಗ್ಯಾರಂಟಿ ಬರೋಣ. ನಾವು 25 ಕೆಜಿವರೆಗೂ ನಾವು ಬೆಳೆದಿದ್ದೀವಿ, 15 ಕೆಜಿ ಗೊನೆ ಬಂತು ಅಂದರೆ ಈಗದು ಗೌರಿ ಹಬ್ಬಕ್ಕೆ ಮತ್ತು ಇದು ನಮ್ಮದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಆಯುಧ ಪೂಜೆ ದಸರಕ್ಕೆ ಉತ್ತಮ ದರ ಸಿಗುತ್ತೆ. ಈ ಥರದ ಅನುಭವದಲ್ಲಿ ನಾವು ಬಾಳೆ ಜೊತೆಗೆ ಅಂತರ ಬೆಳೆಗಳು ಇವುಗಳನ್ನ ಬೆಳೀತಾ ಬರ್ತಾ ಇದ್ದೋ. ಸೊ ಅದಾದ ನಂತರ ನಾವು ಇನ್ನೂ ಮುಂದುವರೆದು ಪಾಲಿವಸು ನೆರಳು ಪರದ ಪಾಲಿವಸುಗಳನ್ನ ನಾವು ಸಹ ತೋಟಗಾರಿಕೆ ಇಲಾಖೆಗೆ ಅರ್ಜಿ ಕೊಟ್ಟು ಅದರಿಂದ ಅವರು ಏನು ಸಹಾಯಧನ ಪಡ್ಕೊಂಡು ಸುಮಾರು 1-1.5 ಎಕರೆಯಷ್ಟು ಪಾಲಿವಸನ್ನು ಮಾಡಿದ್ವು. ಅದರಲ್ಲಿ ಇಂಗ್ಲೀಷ್ ಕುಕ್ಕಂಬರು ಅದನ್ನು ಬೆಳೆದಿದ್ವಿ, 1/2 ಎಕರೆ ಪಾಲಿವಸಲ್ಲಿ 21 ಟನ್ನಷ್ಟು ಇಂಗ್ಲೀಷ್ ಕುಕ್ಕಂಬರು. ಅಂದರೆ ನಾವು ಗೋವು ಆಧಾರಿತ ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಆಮೇಲೆ ಜೊತೆಗೆ ಈ ಕೊಟ್ಟಿಗೆ ಗೊಬ್ಬರ ಟ್ರೈಕೋಡರ್ಮ ಸೋಡಾಮನಸ್ಸು ಹಾಕೋದ್ರಿಂದ, ಬೇವಿನಿಂಡಿಯನ್ನು ಹಾಕೋದ್ರಿಂದ, ಜೊತೆ ಜೊತೆಗೆ ಜೀವಾಮೃತವನ್ನು, ಜೀವಾಮೃತ ಏನು ಬೆಲ್ಲ ಜೊತೆಗೆ ನಾವು 10 ಲೀಟ್ರು ಗಂಜಲ, 10 ಕೆಜಿ ಸಗಣಿ, 2 ಕೆಜಿ ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟು ಉರುಳಿ ಆಗ್ಬೋದು ಅಥವಾ ಯಾವುದಾದ್ರು ದ್ವಿದಳ ಧಾನ್ಯದ ಹಿಟ್ಟು 1-2 ಕೆಜಿ, ಜೊತೆಗೆ ಉತ್ತದ ಮಣ್ಣು ಅಥವಾ ಆ ಭಾಗದ ಜಮೀನಿನ ಭಾಗದ 1 ಅಡಿ ಮಣ್ಣು. ಹಿಂಗೆ ಅದು ನಮ್ಮ ತೋಟದಲ್ಲಿ 10 ಡ್ರಮ್ ಜೀವಾಮೃತಗಳು ನಿರಂತರವಾಗಿ ಇರ್ತದೆ. ಅಂದರೆ 10 ದಿವಸಕ್ಕೊಂದ್ಸರಿ ನಾನು ಇವತ್ತು ಜರಬೆರ ಪಾಲಿಯೋಸಿನಲ್ಲಿ ಸುಮಾರು 32 ಲಕ್ಷ ರೂಪಾಯಿ ಪಾಲಿಯೋಸ್ ಖರ್ಚಾಯಿತು. ಅದರಲ್ಲಿ ಸರ್ಕಾರದಿಂದ 15 ಲಕ್ಷ ರೂಪಾಯಿ ನಮಗೆ ಸಹಾಯಧನ ಸಿಕ್ತು. ಜರಬೆರ ಕೃಷಿ ಮಾಡಿದ ಪೂನದಿಂದ ನಾವು ಜರಬೆರ ಪ್ಲಾಂಟ್ ಎಲ್ಲ ತಂದು ಅದಕ್ಕೆ 14 ಲಕ್ಷ ರೂಪಾಯಿ ಪ್ಲಾಂಟೇಷನ್ ಖರ್ಚಾಯಿತು. ಸೊ ಹಿಂಗೆಲ್ಲ ಖರ್ಚು ಮಾಡಿದ್ರು ನಾವು. ಅದರಲ್ಲಿ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕು ಯಥೇಚ್ಛವಾಗಿ ಅಂತೆಲ್ಲ ಅವ್ರು ರೆಕಮೆಂಡ್ ಮಾಡ್ತಾರೆ ಅಂತ ದೊಡ್ಡ ಕೃಷಿಗೆ ಹೋದಾಗ. ಆದರೂ ನಾವು ಜೀವಾಮೃತವನ್ನ ಆ ಗಿಡಗಳಿಗೆ 10 ದಿವಸಕ್ಕೊಂದ್ಸರಿ ಬುಡಕು ಉಸ್ತಾ ಇರ್ತೀವಿ, ಬೇವಿನಿಂಡಿ 6 ತಿಂಗಳಿಗೊಂದ್ಸಲ ಅಪ್ಲೈ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಭೂಮಿಯ ಫಲವತ್ತತೆ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಅಲ್ಲಿ ಒಂದು ಒಳ್ಳೆಯ ಕ್ರಿಯೆಗಳು ನಡೆದು ಬೇರುಗಳಿಗೆ ಒಂದು ಸದೃಢವಾದಂಥ ಪ್ಲಾಂಟ್ ಆಗಿ ಒಳ್ಳೆಯ ಪ್ರೊಡಕ್ಷನ್ ಉತ್ತಮ ಗುಣಮಟ್ಟದ ಹೂಗಳು ನಮಗೆ ಸಿಕ್ಕಬೇಕಾದ್ರೆ ಪಾಲಿವಸ್ಗಳಲ್ಲಿ. ಸೊ ಇದು ಜೀವಾಮೃತ ಮತ್ತು ಈ ಥರ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯಗಳು. ಈಗ ನಾವು ಪ್ರಾಣಿಜನ್ಯ ಅಂದರೆ ಫಿಶ್ ಅಮಿನೋ ಆಮ್ಲ ಅದನ್ನು ಕೂಡ ನಾವು ಮಾಡಿ ಸಿಂಪರಣೆ ಮಾಡ್ತಕ್ಕಂಥ ಅದರ ಕಂಪ್ನಿಯವರು ಕೂಡ ಅಡ್ವೈಸ್ ಮಾಡಿದ್ರು. ಸೊ ಅದನ್ನು ಕೂಡ ಒಂದೊಂದ್ಸರಿ ಅದನ್ನು ಮಾಡ್ತಾ ಇರ್ತೀವಿ. ಅದರಿಂದ ಪ್ರೊಡಕ್ಷನ್ ಜಾಸ್ತಿ ಬರ್ತದೆ, ಹೂಗಳು ಮೊಗ್ಗುಗಳು ಚಿಗುರು ಜಾಸ್ತಿ ಆಗುತ್ತೆ ಅಂತ ಅದನ್ನು ಕೂಡ ಯಾರು ಈಗ ನಾವು ಕೃಷಿ ಮಾಡೋರಿಗೆ ಪ್ರತಿಯೊಬ್ಬರ ಎಕ್ಸ್ಪರ್ಟ್ ಫಾರ್ಮರ್ನಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ವಿಜ್ಞಾನಿಗಳಿಂದ ಹಿಡಿದು ಇಲಾಖೆಗಳಿಂದ ಹಿಡಿದು ಸೊ ಎಲ್ಲರಿಂದಲೂ ಒಂದೊಂದು ಸಣ್ಣ ಸಣ್ಣ ದೊಡ್ಡ ದೊಡ್ಡ ಉಪಯೋಗಗಳು ಆಗುತ್ತೆ. ಯಾವುದನ್ನು ಕೂಡ ನಾವು ಕೇರ್ಲೆಸ್ ಮಾಡದೆ ಮೈಯೆಲ್ಲ ಕಣ್ಣಾಗಿ ಅಂದರೆ ಈಗ ನಾನು ಕೃಷಿ ಮಾಡಬೇಕಾದ್ರೆ ಒಂದು ರೈತರು ಸಮಗ್ರ ಕೃಷಿಯನ್ನು ಮಾಡಬೇಕು. ಎರಡನೇದಾಗಿ ಸಮಗ್ರ ಕೃಷಿ ಅಂದರೆ ಎಲ್ಲ 1 ಫಸಲಿಗೆ ನಾವು ಮಾರೋಗಬಾರದು. ನನ್ನ 10 ವರ್ಷದ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಈಗ ನಮ್ಮ ಅಣ್ಣನ ಫ್ಯಾಮಿಲಿ ನಾವು ಅಂದರೆ ಸಮಗ್ರ ಕೃಷಿ ಅಂದರೆ ಎಲ್ಲ ಫಸಲುಗಳೊಂದಷ್ಟು ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಎಲ್ಲಿ ಮಾರಾಟ ಮಾಡಿದ್ರೆ ಈಸಿಯಾಗಿ ಹಣ ಗಳಿಸ್ಬೋದು ಅನ್ನೋ ದೃಷ್ಟಿಯಲ್ಲಿ ಫಸಲುಗಳನ್ನ ಬೆಳ್ಕೊಂಡು ಮಾರಾಟ ಮಾಡಿ ಲಾಭ ಗಳಿಸಬೇಕು. ಎರಡನೇದಾಗಿ ಜೊತೆಗೆ ಬೇಡಿಕೆಗಳು ಯಾವುದು ಜಾಸ್ತಿ ಇದೆ ಅದನ್ನು ನಾವು ಬೆಳೆಯೋಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಇನ್ನೊಂದೇನು ಅಂದರೆ ಕುಟುಂಬ ಕೃಷಿಯನ್ನು ಮಾಡಬೇಕು. ಕುಟುಂಬ ಕೃಷಿ ಅಂತಂದರೆ ನಾನು ನನ್ನ ಫ್ಯಾಮಿಲಿ ನಮ್ಮ ಅಣ್ಣ ನಮ್ಮ ಅಣ್ಣನ ಫ್ಯಾಮಿಲಿ ನಮ್ಮ ತಾಯಿ ಅಂದಷ್ಟು ಬೇಕಾದಷ್ಟು ಅವಶ್ಯಕತೆಗಳು ಇದ್ದಾಗ ಆಳುಗಳನ್ನ ಕರ್ಕೋತೀವಿ. ನಾವು ಕುಟುಂಬ ಕೃಷಿಯನ್ನು ಜಾಸ್ತಿ ಮಾಡೋದ್ರಿಂದ ಒಂದು ಸ್ವಲ್ಪ ಸುಧಾರಣೆ ಅಲ್ಲಿ ಕಾಣ್ಬೋದು. ಜೊತೆಗೆ ಮಳೆ ನೀರು ಹಾರ್ವೆಸ್ಟಿಂಗ್ ಅಂದರೆ ಕೃಷಿ ಹೊಂಡ ಕೂಡ ಮಾಡ್ಕೊಂಡಿದ್ದೀವಿ. ಬೋರ್ವೆಲ್ಗಳಿದೆ. ಎಷ್ಟೇ ನೀರು ಜಾಸ್ತಿ ಇದ್ದರೂ ಜಾಸ್ತಿ ನೀರನ್ನು ಗಿಡಗಳಿಗೆ ಉಣಿಸಬಾರ್ದು. ಏನೋ ಒಳಗಡೆ ಭೂಮಿಗೆ ಕೈ ಹಾಕಿ ನಾವು ಒಂದು ಇಡಿ ಮಣ್ಣನ್ನು ಹಿಂಡಿದ್ರಾಗ ಒಂದು ತೊಟ್ಟು ನೀರು ಬಿಡಬೇಕು ಬಿಡಬಾರ್ದು ಅನ್ನೋ ಥರ ತೇವಾಂಶವನ್ನು ಮೇಂಟೈನ್ ಮಾಡಿದಾಗ ಕೊಳೆ ರೋಗಗಳು ಬರತಕ್ಕಂಥ ಫಂಗಿಸೈಡ್ ರೋಗಗಳನ್ನ ನಾವು ಅವಾಯ್ಡ್ ಮಾಡ್ಕೋಬೋದು. ಹೀಗೆ ಒಂದು ಸಮಗ್ರ ಕೃಷಿ, ಕುಟುಂಬ ಕೃಷಿ, ಬೀಜಗಳ ಮತ್ತು ತಳಿಗಳ ಆಯ್ಕೆ, ಜೊತೆಗೆ ಜೀರೋ ಶೂನ್ಯ ಬಂಡವಾಳದ ಕೃಷಿಗಳಿಂದ ಹಿಡಿದು ಅಪ್ ಟು ಪಾಲಿಯೋಸ್ ಇಸ್ರೇಲ್ ಕೃಷಿ ತನಕ ಕೂಡ ನಮ್ಮ ತೋಟಗಳಲ್ಲಿ ಅಳವಡಿಸ್ಕೊಂಡು ಎಲ್ಲರ ಸಲಹೆ ಸಹಕಾರವನ್ನು ಪಡ್ಕೊಂಡು ಕುಟುಂಬ ಕೃಷಿ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ತೋಟಗಳಲ್ಲಿ ಹೊಲಗಳಲ್ಲಿ ಜಾಸ್ತಿ ಟೈಮು ಇನ್ವಾಲ್ವ್ಮೆಂಟು. ನನಗೆ ಮೈಸೂರಲ್ಲಿ ನನ್ನ ಮಕ್ಕಳು ಎಜುಕೇಷನ್ ಮಾಡೋದಷ್ಟರಲ್ಲಿ ಕೂಡ ಮೈಸೂರಲ್ಲಿ ಮನೆ ಇದೆ, ಸಾಯಂಕಾಲ ಟೈಮ್ ಮನೆಗೆ ಬಂದು ರಾತ್ರಿ ಬರ್ತೀವಿ. ಆದರೆ ನಾವು ಇಲ್ಲಿದ್ದರೂ ತೋಟದ ಮೇಲೆ ಗಮನ. ಏನಕ್ಕೆ ಅಂತ ಅಂದರೆ ಅಲ್ಲಿ ಯಾವ ಗಿಡಕ್ಕೆ ನೀರು ಬೀಳ್ತಾ ಇದೆಯೋ ಬೀಳ್ತಾ ಇಲ್ವೋ, ಯಾವ ಗಿಡಕ್ಕೆ ನೀರು ಜಾಸ್ತಿ ಆಯಿತೋ. ಅಂದರೆ ನಾವು 27,000 ಜರಬೇರ ಗಿಡಗಳಿದೆ ಅಂದರೆ ಆ 27,000 ಗಿಡನೂ ಮಾತಾಡಿಸ್ಬೇಕು ಅಂಬಲ ನಮಗೆ. ಆಗ ಆ ಇನ್ವಾಲ್ವ್ಮೆಂಟು ಜಾಸ್ತಿ ಆದಾಗ ಆ ಯಾವುದೇ ಫಸಲನ್ನು ತಗೊಳ್ಳೋದ್ರಲ್ಲಿ ಸಕ್ಸಸ್ ಅಂತ ಕಾಣ್ಬೋದು ಅಂತ ನನ್ನ ಅಭಿಪ್ರಾಯ. ಸೋಮಶೇಖರ್ ಅವರೇ, ದೀರ್ಘವಾಗಿ ನಿಮ್ಮ ಅನುಭವವನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಕೃಷಿ ಪಂಡಿತ ಆಗ್ತಿದ್ದ ಹಾಗೆ ಜವಾಬ್ದಾರಿ ಜಾಸ್ತಿ ಆಯಿತು ಅಲ್ವಾ? ಎಲ್ಲರೂ ನಿಮ್ಮಿಂದ ಸಲಹೆಗಳನ್ನು ಮಾರ್ಗದರ್ಶನವನ್ನು ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ನಿಮಗೆ ಕೃಷಿಗೆ ಕೊಡ್ತಿದ್ದಂಥ ಸಮಯದಲ್ಲೂ ಸಹ ಈ ರೀತಿಯ ಒಂದು ಅಪೇಕ್ಷೆಗಳನ್ನು ಈಡೇರಿಸೋದಕ್ಕೆ ನಿಮಗೆ ಹೊಸದೊಂದು ಅವಕಾಶನೂ ಬಂತು, ಜೊತೆಗೆ ಅದು ಒಂದು ದೈನಂದಿನ ಕಾರ್ಯವಾಗೂ ಇರುತ್ತೆ. ಆಕಾಶವಾಣಿ ನಿಮ್ಮ ಒಂದು ಕೃಷಿ ಬದುಕಿಗೆ ಹೇಗೆ ನೆರವಾಗಿದೆ ಅಂತ ಒಂದು 2 ಮಾತಲ್ಲಿ ಹೇಳ್ತೀರಾ? ಯಾಕಂದರೆ ಬಾನುಲಿ ರೈತ ದಿನಾಚರಣೆಯಲ್ಲಿ ತಾವು ಭಾಗವಹಿಸಿದ್ದೀರಿ, ಆಕಾಶವಾಣಿಯನ್ನ ಯಾವ ರೀತಿ ನೀವು ನಿಮ್ಮ ಬದುಕಿನಲ್ಲಿ ಅನುಕೂಲ ಮಾಡಿದೆ? ಈ ದಿನ ಬಾನಲಿ ಕೃಷಿ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಗೌರವಿಸಿ ಬೆನ್ನಟ್ಟಿದ್ದೀರ, ಇದಕ್ಕೆ ನಾನು ಋಣ ಎಷ್ಟು ಋಣ ತೀರಿಸೋದು ಸಾಲದು. ಯಾಕಂತಂದರೆ ಆಕಾಶವಾಣಿಯಲ್ಲಿ ಪ್ರತಿದಿನ ನಾನು ಸಾಮಾನ್ಯವಾಗಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ. ಇವತ್ತು ರೈತರುಗಳಿಗೆ ಏನು ಕೊರತೆ ಆಗಿದೆ ಅಂದರೆ, ನನ್ನ ಅಭಿಪ್ರಾಯ ಎಷ್ಟೋ ಅಂದರೆ ತುಂಬ ಬುದ್ಧಿವಂತ ರೈತರು ಇದ್ದಾರೆ, ಎಷ್ಟೋ ಸಾಮಾನ್ಯ ಜಾಸ್ತಿ ತಿಳುವಳಿಕೆಗಳು ಪಾಪ ಅರಿವು ಕಮ್ಮಿ ಇರೋವಂಥ ರೈತರುಗಳೇ ಜಾಸ್ತಿ ಇರೋದ್ರಿಂದ ಆಕಾಶವಾಣಿಯಲ್ಲಿ ಬರ್ತುವಂಥ ಎಲ್ಲ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮಗಳಾಗ್ಬೋದು, ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದಾಗ ಆ ಕಾರ್ಯಕ್ರಮದಿಂದ ತುಂಬ ನಾವು ಎಷ್ಟೋ ಮಾಡಿಫೈ ಆಗಿ ಅಂದರೆ ಅದನ್ನು ಕಲ್ತ್ಕೊಂಡು ತಿಳ್ಕೊಂಡಿದ್ದೀವಿ. ತಿಳ್ಕೊಂಡು ನಾನು ಗಂಜಲ ಉಪಯೋಗದ ಬಗ್ಗೆ ಆಗಲಿ, ಬದುಗಳ ಬಗ್ಗೆ ಆಗಲಿ, ತಳಿ ವಿಜ್ಞಾನಿಗಳು ಕೊಡ್ತಕ್ಕಂಥ ಮಾಹಿತಿಗಳ ಬಗ್ಗೆ ಎಲ್ಲವೂ ಕೂಡ ನಮ್ಮ ಆಕಾಶವಾಣಿಯಿಂದ ಅಲ್ಲೂ ಕೂಡ ನಮಗೆ ಮಹತ್ತರವಾದಂಥ ನಮ್ಮ ಒಂದು ದಿನ ತಪ್ಪದೇ ಕೇಳ್ತಕ್ಕಂಥ ಕಾರ್ಯಕ್ರಮ ಆಗಿ ನಮಗೆ ಪರಿಣಮಿಸಿಬಿಟ್ಟಿದೆ. ಅದರಿಂದ ಕೂಡ ನಾವು ಪ್ರೇರಿತರಾಗಿ ನಮ್ಮ ತೋಟಗಳಲ್ಲಿ ನಮ್ಮ ಇದರಲ್ಲೆಲ್ಲ ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಕೂಡ ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಕರೆದು ನಮ್ಮ ಈ ಒಂದು ಪ್ರಶಸ್ತಿ ಬಂದಿರೋದ್ರಿಂದ ನಮ್ಮನ್ನು ಗೌರವಿಸಿ ಸನ್ಮಾನಿಸಿ ಅವಕಾಶವನ್ನು ಮಾಡಿಕೊಟ್ಟಂಥ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಸೋಮಶೇಖರ್, ಹೀಗೆ ರೀತಿ ನಿಮಗೆ ಯಶಸ್ಸು ಲಭಿಸಲಿ, ಒಂದು ಮಾದರಿ ಕೃಷಿಕನಾಗಿ ನಿಮ್ಮ ಜೀವನ ರೂಪುಗೊಳ್ಳಲಿ, ನಿಮ್ಮನ್ನು ನೋಡಿ ಇತರರಿಗೂ ಪ್ರೇರಣೆ ಸಿಗಲಿ, ಒಟ್ಟಾರೆ ಕೃಷಿ ಅಭಿವೃದ್ಧಿ ಆಗಲಿ, ನಿಮ್ಮ ಅನುಭವದ ಮಾತುಗಳನ್ನ ಅವರು ಎಲ್ಲ ಕೇಳ್ತಿರ್ತಾರೆ, ಖಂಡಿತ ಇದನ್ನೆಲ್ಲ ಅಳವಡಿಸೋದಕ್ಕೆ ಅವಕಾಶ ಇದೆ, ಯಶಸ್ಸು ಸಿಗಲಿ ಎಲ್ಲರಿಗೂ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ. ಮೈಸೂರು ತಾಲೂಕು ಜಯಪುರ ಹೋಬಳಿ ತಳೂರಿನ ಪ್ರಗತಿಪರ ಕೃಷಿಕ ಎಸ್ ಸೋಮಶೇಖರ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಯಾಕವ ನಿನ್ ಮಗಿ ಬತ್ತಾ ಬತ್ತಾ ಸಣ್ಣಗಾಗ್ತೈತೆ? ಕೂಲಿ ಕೆಲ್ಸನೂ ಮಾಡ್ಕೊಂಡು ಮಗುನು ನೋಡ್ಕೋಬೇಕಲ್ಲವ. ಕೂಡ್ಲೇ ಪೌಷ್ಟಿಕ ಆಹಾರ ಪುರುಷೇತನ ಕೇಂದ್ರಕ್ಕೆ ತಾಯಿ ಮಗಿ ಇಬ್ರು ಹೋಗಿ ಹದ್ನಾಲ್ಕ ದಿನ ಅಲ್ಲೇ ಇದ್ರೆ ಪೌಷ್ಟಿಕ ಆಹಾರ ಕೊಡ್ತಾರೆ, ಔಷಧಕ್ಕೆ ದನ್ ಸಹಾಯನೂ ಕೊಡ್ತಾರೆ, ನಿಮಗ್ ದಿನಗೂಲಿನೂ ಸಿಗ್ತೈತೆ, ನಿಂದು ನಿನ್ ಮಗಿದು ಆರೋಗ್ಯ ಕೂಡ ಸುಧಾರಿಸ್ತೈತೆ. ಆಯ್ತವ. ರಾಜ್ಯದಲ್ಲಿ ಒಟ್ಟು 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳಿವೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ HDಕೋಟೆ ತಾಲೂಕು ಸೊಳ್ಳೇಪುರ ಪುನರ್ವಸತಿ ಕೇಂದ್ರದ ಪ್ರಗತಿಪರ ಕೃಷಿಕ ವಿಜಯ್ ಅವರೊಂದಿಗೆ ಮಾತುಕತೆ. ರೈತ ಬಾಂಧವರು ಈಗ ನಮ್ಮ ಜೊತೆ ಇದ್ದಾರೆ. ಸುಮಾರು 5 ವರ್ಷಗಳಿಂದ ಹೆಗ್ಗಡದೇವನಕೋಟೆ ತಾಲೂಕು ಸೊಳ್ಳೇಪುರ ಪುನರ್ವಸತಿ ಕೇಂದ್ರದಲ್ಲಿ ಕೃಷಿ ಭೂಮಿಯಲ್ಲಿ ಇರುವಂತಹ 3 ಪ್ರದೇಶದಲ್ಲಿ ಮಿಶ್ರ ಬೇಸಾಯ ಮಾಡಿ ಯಶಸ್ಸನ್ನು ಕಂಡಿರುವಂತಹ ವಿಜಯ್ ಅವರು. ವಿಜಯ್, ನಿಮಗೆ ಪುನರ್ವಸತಿ ಕೇಂದ್ರದಲ್ಲಿ ಏನೆಲ್ಲ ತರಬೇತಿ ಆಯಿತು, ಕೃಷಿಗೆ ಬಂದಿದ್ದು ಹೇಗೆ, ನಿಮ್ಮ ಪೂರ್ವಿಕರು ಏನಾದರೂ ಕೃಷಿ ಅನುಭವ ಪಡೆದಿದ್ರ, ಕೃಷಿ ನಿಮ್ಮನ್ನು ಸೆಳೆದಿದ್ದು ಹೇಗೆ? ನಾನು ಒಬ್ಬ ಕೂಲಿ ಮಾಡುವಂತ ವ್ಯಕ್ತಿಯ ಮಗ. ನಾವು ಫಸ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಕಾಡು ಒಳಗಡೆ ವಾಸ ಮಾಡ್ತಾ ಇದ್ದೆವು 2006-2005. ಆ ಟೈಮಲ್ಲೆಲ್ಲ ಕಾರಾಪುರ ನಿಮಗೆ ಗೊತ್ತಿದೆ, ಈ ಕಾಕನಕೋಟೆ ಕಾಡು, ಅಲ್ಲಿ ವಾಸವಾಗಿದ್ದು. ಅಲ್ಲಿಂದ 2007 ನಮ್ಮನ್ನ ಸಿಫ್ಟೆಂಡ್ ಮಾಡಿದ್ರು ಈ ಸೊಳ್ಳಾಪುರ ನಗರಕ್ಕೆ. ಅಲ್ಲಿ ಸರ್ಕಾರದಿಂದ 3 ಜಮೀನು ಮತ್ತೆ ಒಂದು ಮನೆ ನಮ್ಮ ತಂದೆಯವ್ರ ಹೆಸರು ಸಿಕ್ತು. ನಮ್ಮ ತಂದೆಯವ್ರು ಬರ್ಬೇಕಾದ್ರೆ ನಾವು ನಮ್ಮ ತಂದೆಯವ್ರ ಜೊತೆ ಬಂದ್ಬಿಟ್ಟು ನಾವು ಕೂಲಿನೇ ಮಾಡ್ತಾ ಇದ್ದಿದ್ದು ಅವಾಗೆಲ್ಲ. ಮತ್ತೆ 2016 ತನಕ ನಾವು ಕೂಲಿನೇ ಮಾಡ್ತಾ ಇದ್ದೋ, ಜಮೀನ್ ಇದ್ರು ಕೂಡ ಜಮೀನ್ ಮಾಡ್ತಾ ಇರ್ಲಿಲ್ಲ. 2017 ಕೇರಳದಿಂದ ಸುಂಟಿ ಮಾಡಕ್ಕೆ ಅಂತೇಳಿ ಬಂದಿದ್ರು. ಹಂಗಾಗಿ ಕೇರಳದವ್ರಿಗೆ ನಾವು ನಮ್ಮ ಜಮೀನ ಲೀಸ್ಗೆ ಕೊಟ್ಟು ಒಂದು ಬೋರ್ವೆಲ್ ಹಾಕ್ಸ್ಕೊಂಡಿದ್ವಿ. ಆ ಬೋರ್ವೆಲ್ ಹಾಕ್ಸಿದ ಮೇಲೂ ನಾನು ಜಮೀನ್ ಮಾಡ್ತಾ ಇರ್ಲಿಲ್ಲ, ಕೂಲಿನೇ ಮಾಡ್ತಾ ಇದ್ದೆ. ಮತ್ತೆ WCS ಅಂತ ಒಂದು ಸಂಸ್ಥೆ ಇದೆ ಸರ್, ಅಲ್ಲಿಂದ ಗೋವಿಂದಪ್ಪವ್ರು ಅಂತ ಹೇಳಿ ಅವ್ರ ಹೆಸರು, ಅವರು 2016 ಬಂದಿದ್ದವರು. ಮತ್ತೆ ಹಂಗಾಗಿ 2017 ನನಗೆ ಹೇಳಿದ್ರು ನೀರಾವರಿ ಇದೆಯಲ್ಲ, ನೀವು ಜಮೀನ್ ಮಾಡ್ಬೋದಲ್ಲ ಅಂತ. ಆದ್ರೂ ಕೂಡ ನನಗೆ ಆಸಕ್ತಿ ಇರಲಿಲ್ಲ. ಮತ್ತೆ ನನ್ನ ಸುಮಾರು ರೈತರನ್ನ ಭೇಟಿ ಮಾಡಿಸಿದ್ರು, ಉತ್ತಮವಾದಂತ ಬೆಳೆಗಾರನೆಲ್ಲ ಭೇಟಿ ಮಾಡಿಸಿದ್ರು. ಮತ್ತೆ ಮಂಡ್ಯ BC ಫಾರಂ ಕರ್ಕೊಂಡು ಹೋಗಿದ್ರು, ಸುಮಾರು ಜಾಗಗಳೆಲ್ಲ ಭೇಟಿ ಮಾಡಿಸ್ಕೊಟ್ಟಿದ್ರು ನನ್ನ. ಹಂಗಾಗಿ ನನಗೂ ಒಂದು ಆಸಕ್ತಿ ಬಂತು, ನಾನು ಯಾಕೆ ಜಮೀನ್ ಮಾಡಬಾರ್ದು, ನನಗೂ 3 ಜಮೀನ್ ಇದೆ, ನೀರಿದೆಯಲ್ಲ ಅಂತೇಳಿ 2018 ನಾನು 1.5 ಬಾಳೆ ಹಾಕಿದೆ. 1.5 ಬಾಳೆ ಹಾಕಿದ್ರೆ ನನಗೆ ಅತಿ ಲಾಭ ಆ ವರ್ಷ ಕಾಣ್ತು. ಅಂದ್ರೆ 1.5 ಬಾಳೆ ಹಾಕ್ಬೇಕಾದ್ರೆ ತುಂಬಾ ಕಷ್ಟದಿಂದ ಹಾಕಿದೆ ನಾನು, ದುಡ್ಡು ಕಾಸೇನು ಇರಲಿಲ್ಲ ನನಗೆ. ಹಂಗಾಗಿ ಅಕ್ಕಪಕ್ಕ ರೈತರ ಹತ್ರ ಸಾಲ ಪಡ್ಕೊಂಡಿದ್ದೆ. ಸಾಲ ಪಡ್ಕೊಂಡು 1.5 ಬಾಳೆ ಹಾಕಿದೆ. ಬಾಳೆ ಮಧ್ಯ ಕುಂಬಳೆ ಮತ್ತೆ ಮೆಣಸಿನ್ಕಾಯಿ ಮತ್ತೆ ಸಾಂಬಾರ್ ಸೌತೆ ಅಂತ ಈ ತರ ಬೆಳೆನೂ ಬೆಳೆದಿದೆ ಸರ್. ಅದು ನನಗೆ ವರ್ಷ ತನಕ ಖರ್ಚಿಗೆ ಒಂದು ಯಾವ ತೊಂದರೆ ಇಲ್ಲದೆ ನನಗೆ ಆದಾಯವನ್ನು ಸಿಕ್ಕಿತ್ತು. ಮತ್ತೆ ಬಾಳೆ ಒಂದೂವರೆ ಎಕರೆ ಬಾಳೆಯಲ್ಲಿ ನನಗೆ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಸಿಕ್ಕಿತ್ತು. ಹಂಗಾಗಿ ನಾನು ಇದನ್ನ ಯಾಕೆ ಮುಂದುವರಿಸಬಾರ್ದು ಅಂತೇಳಿ 2019 ಮತ್ತೆ ನಮ್ಮ 3 ಎಕರೆ ಜಮೀನಿಗೆ ಮತ್ತೆ ಕಾಫಿ, ಕಾಳುಮೆಣಸು, ಮತ್ತೆ ಅಡಿಕೆ, ತೆಂಗು, ಮತ್ತೆ ಮಾವು, ಮತ್ತೆ ನಿಂಬೆ, ಆ ತರ 3 ಎಕರೆಯನ್ನ ನಾನು ತೋಟ ಮಾಡ್ಕೊಂಡೆ ಸರ್. 2019 ನಾನು ಗುತ್ತಿಗೆನು ಮಾಡಕ್ ಶುರು ಮಾಡಿದೆ. ಗುತ್ತಿಗೆ 10-15 ಎಕರೆ ಗುತ್ತಿಗೆ ಮಾಡ್ತಾ ಇದ್ದೀನಿ ಸರ್. ಅಲ್ಲಿ 9 ಎಕರೆ ಗುತ್ತಿಗೆನೆ ಬಾಳೆ ಹಾಕ್ತೀನಿ, ಮತ್ತೆ 9 ಎಕರೆ ಬಾಳೆ ಮಧ್ಯ ಇತರ ತರಕಾರಿಗಳನ್ನು ಹಾಕೋತೀನಿ ಸರ್. ಈ ಕಲ್ಲಂಗಡಿ, ಸೀಗುಂಬಳೆ, ಮತ್ತೆ ಸಾಂಬಾರ್ ಸೌತೆ, ಬೆಂಡೆ, ಮತ್ತೆ ಗೆಡ್ಡೆಕೋಸು, ಮತ್ತೆ ಮೆಣಸಿ, ಟೊಮ್ಯಾಟೊ, ಇಷ್ಟು ಬೆಳೆ ಬಾಳೆ ಒಳಗಡೆ ಹಾಕೋತೀನಿ ಸರ್ ನಾನು. ಇದು ಏನಾಗ್ತದೆ ಅಂತ ಹೇಳಿದ್ರೆ ಮಧ್ಯಾಹ್ನ ಖರ್ಚಿಗೆ ಮತ್ತೆ ಬಾಳೆಗೆ ಬೇಕಾಗಂತ ವ್ಯವಸಾಯ ಖರ್ಚು ಎಲ್ಲ ನನಗೆ ಇದರಲ್ಲೇ ಆಗ್ತದೆ. ಹಂಗಾಗಿ 10-15 ಎಕರೆ ನಾನು ಗುತ್ತಿಗೆ ಜಮೀನು ಲೀಸ್ಗೆ ತಗೊಂಡು ಮಾಡ್ತಾ ಇದ್ದೀನಿ. ಮತ್ತೆ ಇನ್ನು ಏನಂತ ಹೇಳಿದ್ರೆ, ನಾನು ಇವಾಗ ವ್ಯವಸಾಯ ಮಾಡ್ಬೇಕು ಅಂತ ಹೇಳಿದ್ರೆ ರಾಸಾಯನಿಕ ನಾನು ಕಡಿಮೆ ಮಾಡೋದು, ಅದು ತುಂಬಾ ಖರ್ಚು ಆಗ್ತದೆ ಸರ್. ಅದು ಇವಾಗ 1 ಮೂಟ ಪೊಟಾಶ್ ತರಬೇಕು ಅಂದ್ರೆ ಇವಾಗ 1,600 ರೂಪಾಯಿ ರೈಟ್ ಆಗಿದೆ. ಹಂಗಾಗಿ ನಾವು ಅದನ್ನೆಲ್ಲ ತರೋದಿಲ್ಲ. ನಮ್ಮಲ್ಲಿ 2 ಹಸು ಸಾಕೊಂಡಿದೀವಿ ಸರ್. ವರ್ಷಕ್ಕೆ ಬೇಕಾದಂತ ಗೊಬ್ಬರ ಅದೆಲ್ಲ ಸಿಗುತ್ತೆ, ಮತ್ತೆ ಅದ್ರ ಜೊತೆ ಎರಳ ತೊಟ್ಟಿ ಇದೆ. ಹಂಗಾಗಿ ನಾವು ಅದನ್ನೇ ಜಾಸ್ತಿ ಬಳಸೋದು. ಇದು ಕೂಡ ನನಗೆ ಉಳಿತಾಯ, ಯಾಕಂತ ಹೇಳಿದ್ರೆ ಹಸು ಸಾಕಾಣಿಕೆ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ ವರ್ಷಕ್ಕೆ ನನಗೆ, ಮತ್ತೆ ಎರಳ ತೊಟ್ಟಿ ಇದೆ ಅದರಲ್ಲೂ ನನಗೆ ತುಂಬಾ ಗೊಬ್ಬರ ಆಗ್ತದೆ. ಅದು ತೋಟಕ್ಕೆ ಗಿಡ, ಕಾಫಿ, ಕಾಳುಮೆಣಸು, ಮತ್ತೆ ಅಡಿಕೆ, ತೆಂಗಿಗೆಲ್ಲ ಅದನ್ನೇ ಹಾಕ್ತಾ ಇರ್ತೀವಿ. ಹಂಗಾಗಿ ಖರ್ಚು ಕಡಿಮೆ ಆಗಿದೆ ನನಗೆ. ಮತ್ತೆ ಇನ್ನು ತೋಟದಲ್ಲಿ ಕೆಲಸ ಇಲ್ಲ, ನಾವು 2 ಮಕ್ಕಳಿದ್ದಾರೆ. ಈ ಕೊರೋನಾದಾಗಿ ಅವ್ರಿಗೂ ರಜಾ ಇತ್ತು, ಮತ್ತೆ ನಾನು 2 ಮಕ್ಕಳು ಹೆಂಡತಿ, ಆಗಷ್ಟು ಕೆಲಸ ನಾವೇ ಮಾಡ್ತೀವಿ. ಮತ್ತೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಕೂಲಿ ಕರ್ಕೊಂಡಿದ್ದೀವಿ ಸರ್. ಇವಾಗ 5 ವರ್ಷ ಆಯ್ತು ನಾನು ವ್ಯವಸಾಯ ಮಾಡಕ್ ಹಿಡಿದು, ಅಂದ್ರೆ ತುಂಬಾ ಖುಷಿ ಆಗ್ತದೆ ಸರ್. ಅದು ಅದಕ್ಕಿಂತ ಮುಂಚೆ ನೀವು ಬೇರೆ ಅವರ ಜಮೀನಿಗೆ ಹೋಗ್ತಾ ಇದ್ರಿ ಕೆಲಸ ಮಾಡೋದಕ್ಕೆ? ನಾನು ಹೊರಗಡೆ ಕೇರಳ ಮತ್ತೆ ಕೊಡಗು ಎಲ್ಲ ಕೂಲಿ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಕೆಲಸ ಎಲ್ಲ ನೀವು ಕಲ್ತ್ಕೊಂಡ್ ಬಂದ್ರಿ ಒಟ್ಟಿನಲ್ಲಿ ಕೂಲಿ ಮಾಡ್ತಾ ಮಾಡ್ತಾ? ಹೌದು, ಅದನ್ನ ಇಲ್ಲಿ ಅಳವಡಿಸ್ಕೊಂಡೆ. ಹೌದು ಸರ್. ಈಗ ಜೊತೆಗೆ ಬೆಳೆಯೋದು ಆಯ್ತು, ಮಾರುಕಟ್ಟೆ ಯಾವ ತರ ವ್ಯವಸ್ಥೆ ಮಾಡ್ಕೊಂಡ್ರಿ ಸರ್? ನನಗೆ ನಾನು ಬೆಳೆಯೋದು ಅಂದ್ರೆ ನೇಂದ್ರ ಏಲಕ್ಕಿ ಬೆಳೆ ಬೆಳೆಯೋದು. ನೇಂದ್ರ ನನಗೆ ಕೇರಳ ಮಾರುಕಟ್ಟೆ ಹತ್ರ ಆಗ್ತದೆ, ಹಂಗಾಗಿ ಅಲ್ಲಿಂದ ಬ್ರೋಕರ್ಗಳು ಅವರೇ ಬರ್ತಾರೆ ಗಾಡಿ ತಗೊಂಡು. ಮತ್ತೆ ಇವಾಗ ರೈಟು ಅಂತ ಹೇಳಿದ್ರೆ ಮಾರ್ಕೆಟ್ 26 ರೂಪಾಯಿ ರೈಟ್ ಇದ್ರೆ 24 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ ಸರ್. ಅದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಅದೆಲ್ಲ ತಿಳ್ಕೊಳ್ತೀರಾ ನೀವು? ತಿಳ್ಕೊತೀನಿ ಸರ್. ಹೌದು, ತಿಳ್ಕೊತೀನಿ. 5 ವರ್ಷದಲ್ಲಿ ಜೀವನನೇ ಬದಲಾಯ್ತು ಹಾಗಾದ್ರೆ ಸರ್? ಹೌದು, ಇವಾಗ 5 ವರ್ಷದಲ್ಲಿ ಅಂತ ಹೇಳಿದ್ರೆ ತುಂಬಾ ಬದಲಾವಣೆ ಇದೆ. ನಾನು ಫಸ್ಟ್ ಕೂಲಿ ಮಾಡ್ಬೇಕಾದ್ರೆ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕಾದ್ರು ಯಾರ ಸಾಹುಕಾರಗಳು ಬಂದು ಒಂದು ತುಂಬಾ ಎಲ್ಲ ಬೈತಾ ಇದ್ರು, ಒಂದು ಕೆಲಸ ಏನಾದ್ರು ತಪ್ಪಾಗಿ ಮಾಡಿದ್ರೆ. ಆದ್ರೂ ತುಂಬಾ ಮನಸ್ಸಿಗೆಲ್ಲ ಬೇಜಾರಾಗ್ತಿತ್ತು. ಇವಾಗ ಮನಸ್ಸಿಗೆ ತುಂಬಾ ನೆಮ್ಮದಿ ಇದೆ ಸರ್. ನಾನು ನಮ್ಗೆ ಯಾರು ಕೇಳೋರಿಲ್ಲ, ನನ್ನ ಜಮೀನು ನಾನು ಮಾಡ್ದಂಗೆ ಇರ್ತದೆ, ಯಾವಾಗ್ಲೂ ಜಮೀನಲ್ಲೇ ಇರೋದು. ಆದ್ರ ಏನೊಂದು ಸಂತೋಷ ಅನ್ನೋದು ನನಗೆ ಬರ್ತಾ ಇದೆ ಸರ್. ಇವಾಗ ತಂದೆ ತಾಯಿ ಎಲ್ಲ ಜೊತೆಲಿ ಇದಾರ ಸರ್? ಇಲ್ಲ, ಅದು ಆ ಭಾಗ್ಯ ನನಗಿಲ್ಲ ಸರ್. ತಂದೆ ತೀರೋಗಿ ಸುಮಾರು 11 ವರ್ಷ ಆಯ್ತು, ತಾಯಿ ಇವಾಗ 2 ವರ್ಷ ಆಯ್ತು ಸರ್ ತೀರೋಗಿ. ಇವಾಗ ನಾನು ಮತ್ತೆ 2 ಮಕ್ಕಳು ನೆನಪಿ ಸರ್. ಈಗ ಈ ರೀತಿ ಒಂದು ಪುನರ್ವಸತಿ ಕೇಂದ್ರಕ್ಕೆ ಬಂದವರು ನಿಮ್ಮ ಹಾಗೇನೆ ಅವ್ರಿಗೂ ಕೃಷಿ ಭೂಮಿ ಇದ್ದು ಅವರು ಏನಾದ್ರೂ ಗುತ್ತಿಗೆ ಕೊಡೋದು ಆ ತರದ್ದೆಲ್ಲ ಈಗಲೂ ಇದೆಯಾ ಅಲ್ಲೆಲ್ಲ? ಸರ್, ನಮ್ಮಲ್ಲಿ ಯಾರು ಆ ತರ ಗುತ್ತಿಗೆ ಕೊಡೋದಿಲ್ಲ ಸರ್. ಆದಷ್ಟು ಜಮೀನ್ ಮಾಡ್ತಾರೆ. ನಮ್ಮಲ್ಲಿ 11 ಜನಕ್ಕೆ ಬೋರ್ವೆಲ್ ಇದೆ. ನಾವು 60 ಕುಟುಂಬ ಸರ್ ಅಲ್ಲಿರೋದು. 11 ಜನಕ್ಕೆ ಬೋರ್ವೆಲ್ ಇದೆ, ಆದ್ರೆ 11 ಜನನು ಈ ತರ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಆನೆ ಮತ್ತೆ ಹಂದಿ ಇದು ಜಾಸ್ತಿ ಆಗ್ತಾ ಇದೆ ಸರ್. ಹಂಗಾಗಿ ನೈಟು ಕಾವಲು ಕಾಯ್ಲೇಬೇಕು. ಪಾಪ ಕೆಲವರು ವಯಸ್ಸಾಗಿರೋರು ಇರ್ತಾರೆ ಮನೇಲಿ, ಆ ತರದವರೆಲ್ಲ ಬಾಳೆ ಆ ತರ ಎಲ್ಲ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಸಣ್ಣ ಪುಟ್ಟ ಕೃಷಿ ಮಾಡ್ತಾ ಇದಾರೆ ಸರ್. ಅವ್ರು ಜೋಳ ಮತ್ತೆ ರಾಗಿ ಆ ತರ ಎಲ್ಲ ಮಾಡ್ತಾ ಇದಾರೆ. ಅದು ಬಿಟ್ರೆ ಕಡಿಮೆ ಸರ್. ಈಗ ನಿಮ್ಮ 3 ಎಕರೆ ಪ್ರದೇಶ ಜೊತೆಗೆ ಗುತ್ತಿಗೆಗೂ ಸಹ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ? ಗುತ್ತಿಗೆ 15 ಎಕರೆ, ವರ್ಷದಲ್ಲಿ 15 ಎಕರೆ ಖಂಡಿತ ಮಾಡ್ತೀನಿ ಸರ್. ಮತ್ತೆ ಚಿಯಾ ಬೆಳಿತೀನಿ ನಾನು, ವರ್ಷದಲ್ಲಿ 3 ಎಕರೆ ಚಿಯಾ ಹಾಕೋತೀನಿ. ಅದಕ್ಕೆ ಹೆಂಗೆ ಮಾರುಕಟ್ಟೆ ಸರ್? ಮಾರುಕಟ್ಟೆ ಡೈರೆಕ್ಟ್ ಬ್ಯಾಂಗ್ಳೂರಿಂದ ಬಂದ್ ತಗೊಂಡ್ ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಹ್ಯಾಂಡ್ ಪೋಸ್ಟ್ ಮಾರುಕಟ್ಟೆ ಇದೆ ಸರ್, ಅಲ್ಲೇ ತಗೊಂಡ್ ಕೊಡ್ತೀವಿ. ಈ ವರ್ಷ ಹೋದ ವರ್ಷ ಎಲ್ಲ ರೈಟ್ ಇರ್ಲಿಲ್ಲ, 8-9,000 ರೂಪಾಯಿ ಎಲ್ಲ ಕೊಟ್ಬಿಟ್ಟಿದೆ. ಈ ವರ್ಷ 20-22,000 ರೂಪಾಯಿ ನಡೀತಾ ಇದೆ ಸರ್. ಈ ವರ್ಷ ತುಂಬಾ ಮಾರ್ಕೆಟ್ ಇದೆ. ಹಂಗಾಗಿ ಅದನ್ನ ಈ ಆನೆನು ತಿನ್ನಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲ ಸರ್, ಅದು ಏನು ತಿನ್ನೋದಿಲ್ಲ. ಅದು ಆಡು ದನ ಏನು ತಿನ್ನೋದಿಲ್ಲ. ಹಂಗಾಗಿ ಉತ್ತಮವಾದಂತ ಬೆಳೆ ಸರ್ ಅದು, ಯಾವ ಖರ್ಚಿಲ್ಲ ಏನಿಲ್ಲ ಸರ್, ಕಡಿಮೆ ನೀರ್ ಸಾಕು, ಹಂಗಾಗಿ ಅದನ್ನ ಬೆಳೆಯಕೊಂದು ಅನುಕೂಲ ಆಗಿದೆ ಸರ್. ಈಗ ರೇಡಿಯೋ ಕಾರ್ಯಕ್ರಮಗಳು ನಿಮ್ಗೆ ಕೇಳೋದಕ್ಕೆ ಸಿಗುತ್ತಾ ಸರ್? ಹೌದು, ಟೈಮ್ ಇದ್ದಾಗೆಲ್ಲ ರೇಡಿಯೋ ಕಾರ್ಯಕ್ರಮ ತುಂಬಾ ಕೇಳ್ತಾ ಇರ್ತೀನಿ. ಇನ್ನು ಏನೆಲ್ಲ ಮಾಡಬಹುದು ಅಂತ ಅನ್ಸುತ್ತೆ ನಿಮಗೆ ವಿಜಯ್? ಹಾ ಸರ್, ಇನ್ನೂ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಸರ್. ಇವಾಗ ನಮ್ಮ ಜಮೀನಲ್ಲಿ ಒಂದು ಕೋಳಿ ಫಾರ್ಮ್ ಆಗ್ತಾ ಇದೆ, ಮತ್ತೆ ಅದೆಲ್ಲ ಒಂದು ಆಗ್ಬಿಟ್ರೆ ಇನ್ನೂ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಮನಸ್ಸಲ್ಲಿದೆ ಸರ್. ಮನೆಯವರು ನಿಮ್ ಜೊತೆ ಇನ್ಯಾರು ಕೆಲಸ ಮಾಡ್ತಾರೆ ಸರ್? ಮನೆಯಲ್ಲಿ ನನ್ನ ಹೆಂಡತಿ ನಮ್ ಜೊತೆನೆ ಇರ್ತಾರೆ, ಮತ್ತೆ ಮಕ್ಕಳು ರಜೆ ಇರುವಾಗ ಮಕ್ಕಳು ಕೂಡ ಜೊತೆಲಿ ಇರ್ತಾರೆ ಸರ್. ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ ಸರ್? ಹಾಲು ಬೆಳಿಗ್ಗೆ 7 ಲೀಟರ್, ಸಂಜೆ 7 ಲೀಟರ್ ಕೊಡ್ತಾ ಇದೀವಿ. ಮತ್ತೆ ಅದ್ರ ಜೊತೆ ಕೋಳಿ ಮತ್ತೆ ಕುರಿ ಸಾಕಾಣಿಕೆ ಇದೆ, ಅದರಿಂದ ಹಾಲ್ದೆಲ್ಲ ಮನೆ ಖರ್ಚಿಗೆ ಆಗ್ತಾ ಇದೆ ಸರ್. ಕುಟುಂಬ ಮೊದ್ಲಿಗಿಂತ ತುಂಬಾ ಖುಷಿಯಾಗಿದ್ದೀವಿ, ತುಂಬಾ ಖುಷಿಯಾಗಿದ್ದೀವಿ. ಒಂದು ಏನಂತ ಹೇಳಿದ್ರೆ, ಅದೇ ನನಗೆ ಈ WCS ಸಂಸ್ಥೆ ಒಂದ್ ಇಲ್ಲ ಅಂತ ಹೇಳಿದ್ರೆ ನಾನು ಕೂಲಿನೇ ಮಾಡ್ತಾ ಇದ್ದೆ. ಅವರು ನನಗೆ ಒಂದು ಕೊಟ್ಟಿದ್ದಾರೆ ಸರ್. ಅವರು ಹೇಳ್ಬೇಕು ಅಂದ್ರೆ ಅವರೇ, ಅವರಿಂದಾನೇ ನಾನು ಈ ತರ ಇಷ್ಟು ಮುಂದೆ ಬರಕ್ ಕಾರಣ ಸರ್. ಬಹಳ ಸಂತೋಷ, ಪ್ರಯತ್ನ ಪಟ್ರೆ ಫಲ ಇದೆ ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ. ಕಷ್ಟಪಟ್ರಿ, ಒಂದು ಕಾಲದಲ್ಲಿ ಬೇರೆಯವರ ಜಮೀನಿಗೆ ಹೋಗಿ ಕೆಲಸ ಮಾಡ್ಬೇಕಾಗಿತ್ತು, ಈಗ ನೀವೇ ಕೆಲಸ ಕೊಡೋ ಅನ್ನೋ ಒಂದು ಮಟ್ಟದಲ್ಲಿ ಇದ್ದೀರಿ. ಆಗ್ಲಿ, ಕೃಷಿ ಬದುಕು ನಿಮಗೆ ಆ ಭರವಸೆಯನ್ನ ತಂದಿದೆ, ಜೀವನದಲ್ಲಿ ಆಸಕ್ತಿಯನ್ನ ತಂದಿದೆ, ಖುಷಿಯನ್ನ ತಂದಿದೆ. ಇದಿನ್ನೂ ಹೆಚ್ಚಾಗ್ಲಿ ಅಂತ ಆಶಿಸ್ತೀವಿ. ವಿಜಯ್ ಅವರೇ, ಭಾಗವಹಿಸಿ ಮಾಹಿತಿ ನೀಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಚ್ಡಿ ಕೋಟೆ ತಾಲೂಕು ಸೊಳ್ಳೇಪುರ ಪುನರ್ವಸತಿ ಕೇಂದ್ರದ ಪ್ರಗತಿಪರ ಕೃಷಿಕ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಸರ್ಕಾರದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಎಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ ಹಾಲನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಸುರೇಶ್ ದೇವಾಂಗ್ ಅವರೊಂದಿಗಿನ ಮಾತುಕತೆ ಮೂಡಿಬರಲಿದೆ. ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏನ, ನಾನು ಪಂಚಾಯತಿ ಕಡೆ ಹೊಂಟೀನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ, ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ, ರೊಕ್ಕ ಹಂಚ್ತಾರೇನು ಪಂಚಾಯತ್ಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲ್ಸ ಕೊಡ್ತಾರ. ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದ್ಯೋ, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬದ್ಧತೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಈಗ ಜನಪದ ಗೀತೆ. ಆಡಿತು ಕೋಗಿಲೆ ಕರೆದೀತು, ಹೇಳಪ್ಪ ಮಾದಪ್ಪ ಬೆಳಗಾದು. ಹರಗಿಣಿ ಆಡಿತು ಕೋಗಿಲೆ ಕರೆದೀತು, ಹೇಳಪ್ಪ ಮಾದಪ್ಪ ಬೆಳಗಾದು. ಮಂಜು ಹಿಂದೆ ಸರಿಯಿತು, ಬೆಳ್ಳಿ ಮುಂದೆ ಬಂದಿತು, ಮುದ್ದು ಮಗದ ಮಾದಪ್ಪ ಎದ್ದು ಬಾರಪ್ಪ. ಮಂಜು ಹಿಂದೆ ಸರಿಯಿತು, ಹರಗಿಣಿ ಆಡಿತು ಕೋಗಿಲೆ ಕರೆದೀತು, ಹೇಳಪ್ಪ ಮಾದಪ್ಪ ಬೆಳಗಾದು. ಹರಗಿಣಿ ಆಡಿತು ಕೋಗಿಲೆ ಕರೆದೀತು.